ಓಹೋ, ಕುಂಬಳ, ಟೊಮೆಟೊ, ಕೋಸು ಈ ತರ ತರಕಾರಿ ಬೆಳೆಗಳನ್ನ ಮಾಡ್ತೀವಿ. ಓಹೋ, ಅಡಿಕೆ ತೋಟ ಪೂರ್ಣ 6 ಎಕರೆಯಲ್ಲಿ ಇದೆಯಾ? 4 ಎಕರೆ ಅಡಿಕೆ ತೋಟ ಇದೆ. ಫಸಲು ಬರ್ತಾ ಇದೆಯಾ? ಇಲ್ಲ ಇಲ್ಲ, ಈಗ 2 ವರ್ಷದಲ್ಲಿ ಹಾಕಿದ್ದು ಅದು. ಸರಿನೇ. ಈ ಹಿಂದೆ ಅಲ್ಲಿನೂ ತರಕಾರಿ ಬೆಳೀತಾ ಇದ್ರೆ? ಅಲ್ಲೂ ತರಕಾರಿನೇ ಬೆಳೀತಿದ್ದು, ವಾಟರ್ ಮೆಲನ್ ಬೆಳೀತಿದ್ದು. ಅಂದ್ರೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ತರಕಾರಿಗಳನ್ನ ಬೆಳ್ಕೊಂತ ಬಂದಿದ್ರಿ? ಮೊದಲೆಲ್ಲ ಜೋಳ ಮತ್ತೆ ಶುಂಠಿ ಬೆಳೀತಿದ್ವು. 19ನೇ ಇಸ್ವಿಯಿಂದ ಈ ಕಡೆ ಜಾಸ್ತಿ ತರಕಾರಿ ಕಡೆ ಗಮನ ಹರಿಸಿದೆ. ಓಹೋ, ಮೊದಲೆಲ್ಲ ಶುಂಠಿ ಜೋಳ. ಶುಂಠಿ ಜೋಳ ಮತ್ತೆ ಹೆಚ್ಚು ಹೈನುಗಾರಿಕೆ ಮಾಡ್ತಿದ್ದೆ ನಾನು. ಓ, ಹೈನುಗಾರಿಕೆ ಅಂತಂದ್ರೆ ಎಷ್ಟು ಹಸುಗಳನ್ನ ಇಟ್ಕೊಂಡು? 20 ಹಸು ಇಟ್ಟಿದೆ. 2008ರಿಂದ 2013 ತನಕ ನಂದು ಜಿಲ್ಲಾ ರೈತ ದಸರಾ ಪ್ರಶಸ್ತಿ ಮೈಸೂರು ಜಿಲ್ಲೆ. ಎವ್ರಿ ಡೇ 250 ಲೀಟರ್ ಹಾಲು, 300 ಲೀಟರ್ ಹಾಲು ಆಗ್ತಿದೆ. ಎಷ್ಟು ವಯಸ್ಸು ತಮ್ದು? 52. ಸಾಕಷ್ಟು ದುಡಿಮೆ ಮಾಡಿದಿರಿ ಅಲ್ವಾ? ಮಾಡಿದೀವಿ, ಕಳ್ಕೊಂಡಿರೋದೇ ಜಾಸ್ತಿ. ಹೌದಾ? ಆದ್ರೂ ಬಿಟ್ಟಿಲ್ಲ, ಬಿಡುದಿಲ್ಲ. ಬಿಡಂಗಿಲ್ಲ, ಬಿಡಂಗಿಲ್ಲ. ಯಾಕೆ ಅಂದ್ರೆ ದೈವದ ಸಂಕಲ್ಪ ಇದು. ಹಾಗೆ ದೇವ್ರ ತರ ಸ್ವೀಕರಿಸಿಕೊಂಡಿದಿರಿ. ಅದೇ ಅದೇ ಅದೇ, ದೇವ್ರ ಸಿಟ್ಟಾದ್ರೂ ಪೂಜೆ ನೀವು ಮಾಡೋದ್ ಬಿಡೋದಿಲ್ಲ ಅಲ್ವಾ? ಇಲ್ಲ, ನಮ್ಮ ಒಂದು ಜನ್ಮ ಸಿದ್ಧಾಂತ ಅಂತ ಇರ್ತದೆ, ಅದು ಹುಟ್ಟಿನ ಫಲ ಅಂತ ಇರ್ತದಲ್ಲ, ನಮ್ಮ ಕರ್ಮನ ಕಳಿಬೇಕು ಅಂತ ಅಂದ್ರೆ, ನಮ್ಮ ಈ ಜೀವನದ ಮೋಕ್ಷ ಸಿಗ್ಬೇಕು ಅಂತ ಅಂದ್ರೆ, ಇದನ್ ಮಾಡಿ ನೀನೊಂದ್ ಅಷ್ಟು ಜನ ಕಣ್ಣನೋ ಹಂಪ್ಲನೋ ಅನ್ನನೋ ರಾಗಿನೋ ಏನೋ ಕೊಡುವಂತ ದೇವ್ರು ನಮ್ ಸೃಷ್ಟಿ ಮಾಡಿರೋದು ಅನ್ಕೋತೀನಿ. ಹಣವನ್ನು, ಹಣ ಗಳಿಸಿದ್ ಕಮ್ಮಿ ಅಲ್ಲ, ಕಾರ್ಮಿಕರಿಗೆ ಹಣ ಕೊಟ್ಟು ಕಳ್ಕೊಳ್ಳೋದು ಒಂದ್ ರೀತಿಯಲ್ಲಿ ಅದರಲ್ಲಿ ಒಂದಷ್ಟು ತೃಪ್ತಿ ಇದೆ ಅಲ್ವಾ? ಹಾಗೆ. ಹೌದೌದು. ಒಟ್ಟಾರೆ ಈಗ 16 ಯಾಕೆ 20-30 ವರ್ಷಗಳ ಕಾಲ ಕೃಷಿ ಮಾಡ್ಕೊಂತ ಬಂದು ಬೆಳವಣಿಗೆನೂ ಆಗಿದ್ರಿ, ಕಳ್ಕೊಂಡು ಇದ್ರಿ ಅಲ್ವಾ? ಅದು ಕಳ್ಕೊಂಡಿದ್ದು ಅಂದ್ರೆ ಕೃಷಿಲಲ್ಲ, ಅದು ನಾನು 2010ರಲ್ಲಿ ಒಂದು ಪಂಚಾಯತಿಗೆ ಎಲೆಕ್ಟ್ ಆಗ್ಬಿಟ್ಟೆ. ಆ ಪಂಚಾಯತಿಲಿ ಒಂದು 5 ವರ್ಷ ಸೋಷಿಯಲ್ ಸರ್ವಿಸ್ ಮಾಡಕ್ ಹೋದೆ. ಅದಾದ ನಂತರ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಲ್ಲೇ ಒಂದು 5 ವರ್ಷ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಒಂದ್ 10 ವರ್ಷ ಪಬ್ಲಿಕ್ ಸರ್ವಿಸ್ ಹೋಗಿ ಸ್ವಲ್ಪ ಕಳ್ಕೊಂಡಿದ್ ಜಾಸ್ತಿ ಆಯ್ತು. ಕೃಷಿಲಿ ಕಳ್ಕೊಂಡಿರೋದ್ ಕಮ್ಮಿ. ಸೈ ಅನ್ಸ್ಕೊಳ್ಳಿಕ್ಕೆ ಕಳ್ಕೊಂಡ್ಬಿಟ್ರಿ. ಅದು ಏನೋ ಜನಗಳ ಒಂದು ಪ್ರೀತಿ, ಅದೇ ಒಂದು ಪ್ರೀತಿಗೋಸ್ಕರ ಸೇವೆ ಮಾಡಕ್ ಹೋಗಿ ಆ ತರ ಆಯ್ತು ಅಷ್ಟೇ. ದುಡಿಮೆ ಕಮ್ಮಿ ಆಯ್ತು, ಖರ್ಚು ಜಾಸ್ತಿ ಆಯ್ತು. ಮಕ್ಕಳ ಮೇಲಿನ ಪ್ರೀತಿಯೇ ಎಷ್ಟೋ ಸಾರಿ ತಂದೆ ತಾಯಿಗಳಿಗೆ ಮುಳುವಾಗ್ತದಲ್ವಾ? ಖಂಡಿತ ಖಂಡಿತ. ಹಾಗೆ ಜನಗಳ ಮೇಲೆ ಇರುವ ಪ್ರೀತಿ ಎಷ್ಟೋ ಜನಗಳು ಮೆತ್ತಗಾಗ ರೀತಿಯಲ್ಲಿ ಆಗ್ಬಿಡುತ್ತೆ. ಹೌದು ಹೌದು. ಎಷ್ಟೋ ಜನ ರಾಜಕೀಯದಲ್ಲಿ ಇದ್ದವರು ಬಹಳ ದುಡ್ಡು ಮಾಡಿದಾರಂತ ಹೇಳೋದಿದೆ, ಆದ್ರೆ ಕಳ್ಕೊಂಡಿರೋರು ಏನ್ ಕಡಿಮೆ ಇಲ್ಲ. ಇಲ್ಲ, ತುಂಬಾ ಜನ ಸ್ವಾಭಿಮಾನಿಗಳು, ಮತ್ತೆ ರಾಜಕೀಯ ಏನು ಅದು ಪವಿತ್ರವಾಗಿ ಏನು ಉಳ್ಕೊಂಡಿಲ್ಲ. ಆ ಪವಿತ್ರತೆ ಇಲ್ದೇ ಇರೋದಕ್ಕೋಸ್ಕರ ನಾನು ರಿಟರ್ನ್ ಆಗ್ಬಿಟ್ಟೆ. ಆ ಪವಿತ್ರತೆ ಇಟ್ಕೊಂಡೆ ಹೋದೆ ನಾನು, ಆದ್ರೂ ಮೈಲಿಗೆ ಆಗ್ದಂಗ್ ವಾಪಸ್ ಬಂದೆ ಅಷ್ಟೇ. ಒಳ್ಳೇದು ಒಳ್ಳೇದು. ಅಂದ್ರೆ ಕ್ಷೇತ್ರ ಪವಿತ್ರವಾದದ್ದು, ಅದನ್ನ ಕೆಡಿಸಿರೋರು ಬಹಳ ಜನ. ಇಲ್ಲ ಇಲ್ಲ, ಬಹಳ ಕಲುಷಿತ ಆಗ್ಬಿಟ್ಟಿದೆ. ಹೌದು ಹೌದು. ಅಲ್ಲ, ಮತ್ತೆ ಕುಟುಂಬ ಪ್ರೇಮ, ಮತ್ತೆ ಹಣದ ವ್ಯಾಮೋಹ ಸರೋಗುತ್ತೆ. ಅದಕ್ಕೂ ಒಂದು ಮಿತಿ ಅನ್ನೋದಿದ್ದೇ ಇರುತ್ತೆ, ಅಂತ್ಯ ಅನ್ನೋದಿದ್ದೇ ಇರುತ್ತೆ ಅಲ್ವಾ? ದೈವನೇ ಸರಿ ಮಾಡುತ್ತೆ. ಕೆಟ್ಟದ್ದಕ್ಕೆ ಅಂತ್ಯ ಇರುವಾಗ ಒಳ್ಳೇದಕ್ಕೂ ಅಂತ್ಯ ಇದೆ ಅನ್ನೋ ತರ ಹೇಳ್ತಾರಲ್ಲ, ಹಾಗೆ ಎಲ್ಲದಕ್ಕೂ ಅಂತ್ಯ ಇದ್ದೇ ಇದೆ. ಹೌದು ಹೌದು. ಈಗ ತಾವು ತಮ್ಮ ಸ್ವಂತ ಜಮೀನು ಬಿಟ್ಟು ಇನ್ನೂ ಬೇರೆಯವ್ರದ್ದು 10-15 ಎಕರೆ ತನಕ ತೆಗೆದುಕೊಂಡು ತರಕಾರಿಯನ್ನ ಬೆಳೀತದ್ರಿ, ಕಲ್ಲಂಗಡಿ, ಕುಂಬಳ ಇದನ್ನೆಲ್ಲ ಹಾಕ್ತದ್ರಿ ಅಂತ ಹೇಳ್ತಾ, ಅಲ್ಲೇ ನಿಮ್ಮೂರ್ನಲ್ಲೇ ಅಥವಾ ಇನ್ನೂ ಬೇರೆ ಬೇರೆ ದೂರದಕ್ಕೆ ಹೋಗ್ತೀರಾ? ನಾನು ಸುಮಾರು ಒಂದು 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಮಾಡ್ತೀನಿ. ನಮ್ಮೂರಿಂದ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ರಿ? ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು. ಮಗ ಏನ್ ಮಾಡ್ತಾರೆ? ಮಗ BSc ಮಾಡ್ಕೊಂಡು ಅವನು ವ್ಯವಸಾಯಕ್ಕೆ ಬಂದ್ಬಿಟ್ಟ. ಓ, ನಿಮ್ಮ ಜೊತೆಗೆ ಕೈ ಜೋಡಿಸಿದಾರೆ. ಜೋಡಿಸಿದ್ದೇನೆ. ನಿಮ್ಮ ಶ್ರೀಮತಿಯವರು ಸಹ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದಾ? ನಾವೇನಾದ್ರೂ ಉತ್ಸಾಹಕರಾಗಿದ್ದೀವಿ ಅಂದ್ರೆ ಅವರೇನೆ ಮೇಲ್. ನೋಡಿ ನೋಡಿ, ಅದು ಮೆಚ್ಚತಕ್ಕಂತ ಸಂಗತಿ. ಹೌದು. ಅವರ ಹೆಸರೇನಂದ್ರಿ? ರಾಜೇಶ್ವರಿ ಅಂತ. ನೋಡಿ, ಹೆಸರಿಗೆ ತಕ್ಕಂತ ಇದಾರಲ್ವಾ? ಹೌದು ಹೌದು. ನಿಜ. ಅಂದ್ರೆ ಮನೆಯಲ್ಲಿರೋರೆಲ್ಲರೂ ಕೈ ಜೋಡಿಸಿದ್ರೆ ನೋಡ್ತಾ ನೋಡ್ತಾ ಬಹಳ ಚೆನ್ನಾಗಿ ದುಡಿಮೆ ಮಾಡ್ಬೋದಲ್ವಾ? ಖಂಡಿತ. ಮತ್ತೆ ಏನು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನಿಂದ ಒಂದು ಹಿಂಸನ ಇದಿದೆ ಅಂತಾರಲ್ಲ. ಹೌದು, ಮಹಿಳೆಯ ಪಾತ್ರ ಇದೆ. ಅದು ಅಕ್ಷರಶಃ ಸತ್ಯ ನನ್ನ ಬದುಕಿನೊಳಗೆ. ಓಹೋಹೋ. ಯಾಕೆಂದ್ರೆ ಎಷ್ಟೇ ಕಳ್ಕೊಂಡ್ರು ನನ್ನ ಯಾವಾಗ್ಲೂ ಧೃತಿಗೆಡಕ್ ಬಿಟ್ಟಿಲ್ಲ. ಓಹೋ. ನನಗೆ ಬೆನ್ನೆಲಬಾಗಿ ನಿಂತ್ಕೊಂಡು ಧೈರ್ಯವನ್ನ ತುಂಬಂತವಳು. ಎಲ್ಲಿಯವರು ಅವರು? ಅವರು ಇಲ್ಲೇ ಚಾಮರಾಜನಗರ ತಾಲೂಕು ಸೋಮನಹಳ್ಳಿ ಅಂತ. ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರಾ ಅಥವಾ ಊರಲ್ಲಿ? ಜಮೀನ್ ಹತ್ರನೇ ಮನೆ ನಂದು, ಊರು ಬಿಟ್ಟು 1.5 ಕಿಲೋಮೀಟರ್ ಇದೆ. ನಿಯರ್. ಹೋದ ವರ್ಷ ಎಷ್ಟು ಗುತ್ತಿಗೆ ತೆಗೆದುಕೊಂಡಿದ್ರಿ? ಹೋದ ವರ್ಷ 1 ಎಕರೆ ಮಾಡಿದ್ದೆ ನಾನು, ವಾಟರ್ ಮೆಲನ್. 20 ಎಕರೆ ಕಲ್ಲಂಗಡಿನೇ? ಕಲ್ಲಂಗಡಿನೇ. ಯಾವ ಊರುಗಳಲ್ಲಿ ಮಾಡಿದ್ರಿ? ಇಲ್ಲೇ ಅವರ್ತಿಲೆ. ಅವರ್ತಿಲೆ. ಓಹೋ. ಹೌದು ಹೌದು. ಹೇಗೆ ಅದನ್ನ 1 ಎಕರೆಗೆ 1 ವರ್ಷಕ್ಕೆ ಅಂತ ಗುತ್ತಿಗೆ ತಗೊಂತೀರಿ? ಏನ್ ಕೊಡ್ತೀರಿ ದುಡ್ಡು? ನಾನು 12 ತಿಂಗಳಿಗೆ ಒಂದ್ ತರ ರೇಟ್ ಇದೆ, ಒಂದ್ ಬೆಳೆನೆ ಬೆಳ್ಕೊಂಡ್ ಬಿಟ್ಬಿಡಕ್ ಒಂದ್ ರೇಟ್ ಇದೆ. ಈಗ ಕಲ್ಲಂಗಡಿ ತಗೊಳ್ಳೋದಾದ್ರೆ 600 ರೂಪಾಯಿ ತಗೋತೀವಿ, 2-3 ತಿಂಗಳಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಜಮೀನ್ ಬಿಟ್ಕೊಟ್ಬಿಡ್ತೀವಿ. ಸರಿನೆ, 12 ತಿಂಗಳು ತಗೋತೀವಲ್ಲ, ಅದು 15,000 ರೂಪಾಯಿ ತಗೋತೀವಿ. 15,000 ರೂಪಾಯಿ ನೀವು ತಗೊಂಡು ಈಗ ನೀರಿಂದು ಹನಿ ನೀರಾವರಿದು ಮತ್ತೊಂದ್ ಮಗದೊಂದು ಎಲ್ಲ ನಿಮ್ದೆ? ಎಲ್ಲ ನಮ್ದೆ. ಅವ್ರದ್ದು ಬೋರ್ ಇರ್ತದೆ ಮತ್ತೆ ಜಮೀನ್ ಕೊಡ್ತಾರೆ. ಬೋರ್ನು ಕೊಡ್ತಾರ? ಬೋರ್ ಇರ್ತದೆ. ಪರವಾಗಿಲ್ಲ, 15,000-20,000 ಐಎಸ್ಟ್. ವರ್ಷಕ್ಕೆ. ನೋಡಿ, ಅಂದ್ರೆ ಪರಿಶ್ರಮ ಹಾಕಿದ್ರೆ ಭಗವಂತ ಕೊಟ್ಟ ಅಂತಂದ್ರೆ ಅದ್ರ 2-3 ಪಟ್ಟು ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ, ಹೊರೆ ಆಗುದಿಲ್ಲ ಅಲ್ವಾ? ಇಲ್ಲ, ಖಂಡಿತ ಖಂಡಿತ. ಮತ್ತೆ ಬದುಕು ಮಾಡಿರೋದೇ ಅದರಿಂದ. ಆದ್ರೆ ಒಂದೇನು ಅಂದ್ರೆ, ನಮ್ಗೆ ಪ್ರಕೃತಿ ಸಪೋರ್ಟ್, ಕೆಲವು ಟೈಮ್ ಭಗವಂತನ ಆಶೀರ್ವಾದ ಬೇಕು. ಹೌದು ಹೌದು. ಈಗ ಮಧ್ಯದಲ್ಲಿ 2-3 ವರ್ಷ ಕೊರೋನಾ ಆಯ್ತು, ಅದಾದ ನಂತರ 2 ವರ್ಷ ದೀರ್ಘ ಮಳೆ, ಏನು 6 ತಿಂಗಳು ಬಿಡದಂಗೆ ಮಳೆ ಇತ್ತು. ಇದು ನಮಗೆ ದೊಡ್ಡ ಏಟು. ಹೌದು. ಕಲ್ಲಂಗಡಿ ಯಾವಾಗ ಶುರು ಮಾಡ್ಕೊಳ್ತೀರಿ ಸಾಮಾನ್ಯವಾಗಿ? ಈಗೆಲ್ಲ ಡ್ರಿಪ್ಪು ಲ್ಯಾಟ್ರಲ್ ಎಲ್ಲ ಎಳಿತಾ ಇದೀವಿ. ಸರಿ, ಅಂದ್ರೆ ಮುಂಗಾರಿಯ ನಂತರ ಶುರು ಮಾಡ್ಕೊಂತೀರಿ? ನವೆಂಬರ್ ಸ್ಟಾರ್ಟ್ ಮಾಡ್ತೀವಿ ಈಗ, ಅಪ್ ಟು ಏಪ್ರಿಲ್ ಮೇ ತನಕನು ಅದ್ರ ಜೊತೆ ಇರ್ತೀವಿ. 2 ಬ್ಯಾಚ್ ಮಾಡ್ಕೋತೀವಿ. ಜನವರಿಗೆ ಒಂದ್ ಬ್ಯಾಚ್ ಮಾಡ್ತೀವಿ. ಈಗ ನವೆಂಬರ್ ಇಂದ ಹಾಕಿದ್ರೆ December 1, January 1 ಅಲ್ಲಿ ಕಟಿಂಗ್ ಆಗ್ಬಿಡ್ತದೆ. ಎಷ್ಟು ವರ್ಷಗಳಿಂದ ಕಲ್ಲಂಗಡಿಯನ್ನ ಬೆಳ್ಕೊಂತ ಬಂದಿದ್ರಿ? 19 ಇಸ್ವಿಯಿಂದ ಬೆಳೀತಾ ಇದೀನಿ. ಓಹೋಹೋ, 19 ಅಂತಂದ್ರೆ ಕೇವಲ 2-3 ವರ್ಷದಲ್ಲಿ ಒಳ್ಳೆ ಅನುಭವ ಸಿಕ್ಕಿದೆ ನಿಮ್ಗೆ ಅಲ್ವಾ? ಖಂಡಿತ ಖಂಡಿತ, ಅದೇ ನಮ್ಮ ಬದುಕಿಗೆ ಆಶ್ರಯ. ಅಂದ್ರೆ ವರ್ಷದಲ್ಲಿ ಒಂದೇ ಹಂಗಾಮ್ ಮಾಡ್ತೀರಾ ಅಥವಾ ಇನ್ನು ಬೇಸಿಗೆಯಲ್ಲಿ ಶುರು ಮಾಡ್ಕೊಂತೀರಾ? ಇಲ್ಲ, ಜನವರಿ ಇಲ್ಲ ಒಂದ್ ಪ್ರಾಕ್ಟೀಷನ್ ಮಾಡ್ತೀನಿ. ಆಗೊಂದು ಬ್ಯಾಚ್ ಮಾಡ್ತೀನಿ. ಈಗ ಒಂದ್ 15 ಎಕರೆ ಮಾಡ್ತೀನ, ಜನವರಿ ಇಲ್ಲ ಒಂದ್ 15 ಎಕರೆ ಮಾಡ್ತೀನಿ. ಓಹೋಹೋ, ಸರಿನೇ. ಆಗ 2 ಬ್ಯಾಚ್ ಮಾಡ್ಕೋತೀನಿ. ಮಳೆಗಾಲದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ. ಎಲ್ಲಾದ್ರೂ ಒಂದ್ ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಈ ಸಲ ಟೊಮೊಟೊ ಹಾಕಿದ್ದೆ, ಸ್ವಲ್ಪ ಮಳೆಯಿಂದ ಹಾಳಾಯ್ತು ಟೊಮೊಟೊ. ಒಳ್ಳೆ ರೇಟ್ ಬಂತು, ಆದ್ರೆ ಗಿಡ ನಿಲ್ಲಿಲ್ಲ. ಎಷ್ಟೇ ಅನುಭವ ಪಡೆದ್ಕೊಂಡ್ರು ಕೆಲವೊಂದ್ಸರಿ ಉಲ್ಟಾ ಆಗ್ಬಿಡ್ತಾವಲ್ವಾ? ಖಂಡಿತ, ನಮ್ದೇನಿಲ್ಲ ಸರ್, ಕಾಯಕ ಮಾಡ್ಬೇಕಷ್ಟೇ. ಸೃಷ್ಟಿಯ ಮೂಲ ಇದೆಯಲ್ಲ, ನಮ್ಮನ್ನ ಯಾವ ಟೈಮಲ್ಲಿ ಎಲ್ಲಿ ಹಂಗ ಇಡಬೇಕು ಅವನ್ನೆಲ್ಲವೂ ಅರ್ಥ ಮಾಡ್ಕೊಂಡಿದ್ದಾನೆ. ಹೌದು ಹೌದು, ಯಾವ್ಯಾವ ಟೈಮಲ್ಲಿ ಹೆಂಗ್ ಇಡಬೇಕು ಇಟ್ಟಿರ್ತಾನೆ ನಮ್ಮನ್ನ. ಆದ್ರೂ ಪರಿಶ್ರಮ ಪಡಬೇಕು, ಮತ್ತೆ ಪರಿಶ್ರಮ ಪಡಬೇಕು, ಮಾಡಿದ ಏನು ಬರೋಂಗಿಲ್ಲ. ಅದ ಸುಮ್ನೆ ಕುತ್ಕೊಂಡು ನಮಗೆ ಏನೆಲ್ಲ ಸಿಗುತ್ತೆ ಭಗವಂತ ಕೊಟ್ಟೆ ಕೊಡ್ತಾನೆ ಅಂತ ನಾವು ಏನು ಕೆಲಸ ಇಲ್ದಲೇ ಅಡ್ಡಾಡೋದು ಸುಮ್ನಿರೋದು ಅಲ್ಲ ಅಲ್ವಾ? ಸಾಧ್ಯನೇ ಇಲ್ಲ ಭಗವಂತನ ಮೇಲೆ ಅದನ್ನ ಹೊರೆ ಹಾಕಂಗಿಲ್ಲ. ಕಾಯಕ ಮಾಡಿ ಕೊಟ್ಟಿಲ್ಲ ಅಂದಾಗ ನಾನು ನತದೃಷ್ಟ ಅಂತ. ಕಾಯಕ ಮಾಡಿದ್ರೆ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಜ ನಿಜ. ಈ ಕಲ್ಲಂಗಡಿಯನ್ನ ನೀವು ಬೆಳೆದು ಅಲ್ಲೇ ವ್ಯಾಪಾರಸ್ಥರಿಗೆ ಕೊಡ್ತೀರಾ ಅಥವಾ ನೀವೇನಾದ್ರೂ ಮೈಸೂರು ಬೆಂಗಳೂರಿಗೆ ತಗೊಂಡೋಗಿ ಕೊಟ್ಟು ಬರ್ತೀರಾ? ಇಲ್ಲ, ನನಗೆ ಜಮೀನ್ ಹತ್ರನೇ ವ್ಯಾಪಾರಸ್ಥರು ದಲ್ಲಾಳಿಗಳು ಬರ್ತಾರೆ, ಅವರೊಂದು ಮಾರ್ಜಿನ್ ಇಟ್ಕೊಂಡು ನಮ್ಮ ಹತ್ರ ಒಂದು ಇದ್ ಮಾಡ್ಕೋತಾರೆ. ಓಹೋ, ಸರಿನೇ. ಹೆಚ್ಚು ಕೇರಳಕ್ಕೆ ಹೋಗುತ್ತೆ. ಓಹೋ, ಮಡಿಕೇರಿ, ಮಂಗಳೂರು ಈ ಕಡೆ ಎಲ್ಲ ಹೋಗುತ್ತೆ. ಬೆಂಗಳೂರು ಅಂದ್ರೆ ಮುಂಚಿತವಾಗಿ ಸಂಪರ್ಕ ಇಟ್ಕೊಂಡಿರ್ತೀರಿ ಅಲ್ವಾ? ಕಾಂಟ್ಯಾಕ್ಟ್ ಇದೆ. ಅದೇ, ಈಗ ಕೊನೆ ಗಳಿಗೆಯಲ್ಲಿ ಸಂಪರ್ಕ ಮಾಡಿದ್ರೆ ಅವರು ಕಮ್ಮಿ ಬೆಲೆಯಲ್ಲಿ ಕೇಳ್ತಾರೆ ಅಥವಾ ಅವರಿಗೆ ಹೆಚ್ಚು ಲಾಭ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ನಾನು ಗ್ರಾಹಕರಿಗೆ ಸಿಗ್ಬೇಕು ಅನ್ಬಿಟ್ಟು ಕೊರೋನಾ ಟೈಮಲ್ಲಿ ಏನ್ ಮಾಡಿದೆ ಗೊತ್ತಾ ಸರ್, ತುಂಬಾ ಪ್ರಾಬ್ಲಮ್ ಆಯ್ತು. ಮಾರಾಟ ಮಾಡಕ್ಕೆ ಹಾರ್ವೆಸ್ಟ್ ಮಾಡುದು ಮತ್ತೆ ವೆಹಿಕಲ್ ಎಲ್ಲ ಓಡಾಡಕ್ ಬಿಡ್ತಿರ್ಲಿಲ್ವಲ್ಲ, ನಾನು ಕುಶಾಲನಗರ ಟೌನ್ ಅಲ್ಲಿ ಪರ್ಮಿಷನ್ ತಗೊಂಡು ಅವತ್ತೂ ಇನ್ನು 20 ರೂಪಾಯಿ ಮಾರ್ತಿದ್ರು ಬೇರೆಯವರು. ನಾನು 10 ರೂಪಾಯಿ 8 ರೂಪಾಯಿಗೆ ಕೆಜಿನ 2-3 ಗಾಡಿನ ನನ್ನ ಸ್ನೇಹಿತರೆಲ್ಲ ಮಾಡ್ಕೊಂಡು ಎಲ್ಲಾ ಕಡೆನು ಬೀದಿ ಬೀದಿ ಸುತ್ತ ಮಾರಾಕ್ದೆ. ಓಹೋಹೋ, 10 ರೂಪಾಯಿ ಕೊಡ್ತೀನಿ ಅಂತಂದ್ರೆ 1 ಕೆಜಿ ತಗೊಳ್ಳೋರು 2 ಕೆಜಿ ತಗೊಂತಾರೆ, 2 ಕೆಜಿ ತಗೊಳ್ಳೋರು 4 ಕೆಜಿ ತಗೊಂತಾರೆ ಅಲ್ವಾ? ಖಂಡಿತ ಖಂಡಿತ, ಅದು ಒಳ್ಳೆ ಫುಡ್ ಅಲ್ವೇ, ಅದು ಅಪರೂಪದಂಗೆ ಬೇಸಿಗೆಲ್ಲಿ ಸಿಕ್ಕೋದು. ನಿಜ ನಿಜ, ಆ ಬಿಸಿಲಿನ ಜಳಕ್ಕೆ ಎಂತವ್ರು ತಿನ್ಬೇಕು ಅನಿಸುತ್ತೆ. ಹೌದು ಹೌದು. ಇದಕ್ಕೆಲ್ಲ ಸಗಣಿ ಗೊಬ್ಬರ ಹಾಕಿ ಹಾಕ್ತಿರಲ್ವಾ ಬೆಳೆ ಮಾಡೋದಕ್ಕೆ ಮುಂಚಿತವಾಗಿ? ಸಗಣಿ ಗೊಬ್ಬರ ಮಾಡ್ತೀವಿ. ನಿಮ್ದೇ ಆದ ಹಸುಗಳು ಈಗ ಎಷ್ಟಿದಾವೆ? ಈಗ ಒಂದ್ 2 ಮಡಿಕೊಂಡಿದೀನಿ ಸರ್ ಸ್ವಂತ. 20 ಕಡಿಮೆ ಆಗ್ಬಿಟ್ಟು ಅಲ್ವಾ? ನಾನು ರಾಜಕಾರಣಕ್ಕೆ ಹೋದ್ನಲ್ಲ, ಅವಾಗ ನಾನು ಆ ಕಡೆ ಗಮನ ಹರಿಸ್ದೆ ಈ ಕಡೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆಯ್ತು. ಆಗ ಸ್ವಲ್ಪ ನಾನೇ ಅದನ್ನ ಇದ್ ಮಾಡ್ಕೊಂಡ್ಬಿಟ್ಟೆ. ಒಂದ್ ರೀತಿ ಅದು ಕೆಲಸ ಅಂದ್ರೆ ತುಂಬಾ ಕ್ರಿಟಿಕಲ್ ಕೆಲಸ ಅದು. ಈ ವ್ಯವಸಾಯದಕ್ಕಿಂತ ತುಂಬಾ ಟಫ್ ಅದು. ಪ್ರತಿದಿನ ಮಾಡ್ಬೇಕಲ್ಲ, ಪ್ರತಿ ದಿವಸ ಅಲ್ಲ, ಪ್ರತಿ ಕ್ಷಣನು. ಅದೇ ಬೆಳಗ್ಗೆ ಮಧ್ಯಾಹ್ನ ಇದಾದ್ರೆ ನಾಳೆಗೆ ನಾನು ಪೋಸ್ಟ್ಮನ್ ಮಾಡ್ಕೋಬಹುದು. ಅದು ಬೆಳಗ್ಗೆ ಸಂಜೆ ಹಾಲು ಕರಿಬೇಕು, ಸಗಣಿ ಮತ್ತೆ ಅದಕ್ಕೆ ಫುಡ್ ಕೊಡ್ಬೇಕು, ಸಗಣಿ ತೆಗಿಬೇಕು, ಆಹಾರ ಕೊಡ್ಲೇಬೇಕು, ನೀರು ಉಣಿಸ್ಲೇಬೇಕು, ಮೈ ತೊಳಿಲೇಬೇಕು. ಹೌದು, ಅದು ಬಹಳ ಕಷ್ಟ. ಮತ್ತೆ ಲಾಭ ತಂದು ಕೊಡೋದು ಕಮ್ಮಿ ಇದೆ ಅನ್ಕೋತೀನಿ ನಾನು. ಓಹೋ, ಒಂದು ತೃಪ್ತಿಗೆ ಮಾಡಿದ್ರು. ಮನೇಲಿ ಇರೋರು ನಿಷ್ಠೆಯಿಂದ ಅದರಲ್ಲೇ ತೊಡಸ್ಕೊಂಡ್ರೆ ತೊಂದ್ರೆ ಇಲ್ಲ. ಈ ರೈತಾಪಿ ವರ್ಗದವ್ರು ಮಾಡೋದ್ರ ಕೈ ಸುಟ್ಕೋತೀವಿ. ಯಾಕೆ ಅಂತ ಅಂದ್ರೆ ಮೂರ್ನಾಲ್ಕು ತಿಂಗಳು ಮಾತ್ರ ಹಾಲು ಕೊಡುತ್ತೆ, ಆಮೇಲೆ ಮತ್ತೆ ಹಾಲು ಡೌನ್ ಆಗುತ್ತೆ. ಹೌದು, ಆಗ ಅದಕ್ಕೆ ಫೀಡಿಂಗ್ ಮಾಡ್ಬೇಕಲ್ಲ, ಕೈಯಿಂದ ಬಂಡವಾಳ ಹಾಕ್ಬೇಕಾಗತ್ತೆ. ಚೆನ್ನಾಗಿ ತಿಂತಾವ ಈ ಹಸುಗಳಲ್ವಾ? ಬಹಳ ಕಷ್ಟ ಅದು, ಮಿಷಿನ್ಗಳು ಇದ್ದಂಗೆ. ನನ್ನ ಅನುಭವದ ಪ್ರಕಾರ ತುಂಬಾ ಟಫ್ ಅದು. ವ್ಯವಸಾಯ ಬೇಕಾದ್ರೆ ತೊಂದ್ರೆ ಇಲ್ಲ, ಇದೆಲ್ಲ 60 ದಿವಸ ಟಫ್ ಇದು. ನಿಮ್ ಕಡೆಗೆಲ್ಲ ಎಂತ ಮಣ್ಣು ಇದೆ ಅಣ್ಣ? ವೈಟ್ ಮಣ್ಣಿದೆ, ಮತ್ತೆ ಬ್ಲಾಕ್ ಮಣ್ಣಿದೆ, ಮತ್ತೆ ರೆಡ್ ಸಾಯಿಲ್ ಐತೆ. ಕಲ್ಲಂಗಡಿ ಎಂತ ಮಣ್ಣಿನಲ್ಲಿ ಚೆನ್ನಾಗಿ ಬರುತ್ತೆ? ಎಲ್ಲಾ ಮಣ್ಣು ಅಡ್ಜಸ್ಟ್ ಆಗುತ್ತೆ, ನಾವು ಅದನ್ನ ನೋಡ್ಕೋಬೇಕಷ್ಟೇ. ಏನ್ ಅಂತರ ಇಟ್ಕೊಂತೀರಿ, ಎಷ್ಟೆಷ್ಟು ದೂರದಲ್ಲಿ ಬೀಜಗಳನ್ನ ಹಾಕೊಳ್ತೀರಿ? ಒಂದೂವರೆ ಗುಣಿಯಿಂದ ಗುಣಿಗೆ, ಸಾಲಿಂದ ಸಾಲಿಗೆ 6 ಅಡಿ ಗ್ಯಾಪ್ ಇರ್ತದೆ. ನೆಲದಲ್ಲ ಹರಡ್ಕೊಂಡು ಹೋಗುತ್ತೆ. ಹೌದು, ಮತ್ತೆ ಮಲ್ಚಿಂಗ್ ಶೀಟ್ ಹಾಕ್ತಿವಿ. ಓಹೋಹೋ, ಕಳೆ ಬೆಳೆದಿಲ್ದಂಗ? ಹೌದು, ಮಲ್ಚಿಂಗ್ ಶೀಟ್ ಹಾಕ್ತಾನೆ, ಬೆಳೆಯಕ್ ಆಗಲ್ಲ ಅದನ್ನು. ಹೌದಾ? ಯಾಕೆ? ಯಾಕೆ ಅಂದ್ರೆ ಭೂಮಿ ನೀರ್ ಬಿಡ್ತೀವಲ್ವಾ, ಬಿಸಿಲು ತಾಪ ಇದಾಗಿರ್ತದೆ ಜಾಸ್ತಿ, ಭೂಮಿ ಹರಡಾಗುತ್ತೆ. ನಾವು ಕೊಡುವಂತ ಇದನ್ನ ಕಳೆನೆ ತಿನ್ಕೊಂಡ್ಬಿಡ್ತದೆ. ಇದಾದ್ರೆ ಸ್ಮೂತ್ ಆಗಿರ್ತದೆ ಶೀಟ್ ಹಾಕೋದ್ರಿಂದ. ಓಹೋ, ಆಗ ಮೃದುವಾಗಿರ್ತದಲ್ಲ. ಎವ್ರಿ ಡೇ ವಾಟರ್ ಸಲಬಲ್ ಗೊಬ್ಬರ ಕೊಡ್ತೀವಿ, ಮತ್ತೆ ಅದಕ್ಕೆ ವೀಕ್ಲಿ ಒಂದ್ಸಲ ಸ್ಪ್ರೇ ಮಾಡ್ತೀವಿ, ಆಮೇಲೆ ಒಂದು ದಿವಸ ಒಂದೊಂದ್ ಗಂಟೆ ರಿಪ್ ನ ಆನ್ ಮಾಡ್ಕೋತೀವಿ. ತುಂಬಾ ಮಕ್ಕಳನ್ನ ಜೋಪಾನ ಮಾಡೋದಂಗ್ ಮಾಡ್ಬೇಕಾದ್ರೆ, ಹಂಗೆಲ್ಲ ಓಪನ್ ಆಗಿ ಬೆಳೆಯಕ್ ಆಗಲ್ಲ ಈಗ. ಅಂದ್ರೆ ಈಗ ಈ ಪೋಷಕಾಂಶಗಳನ್ನ ಅಥವಾ ಗೊಬ್ಬರವನ್ನ ನೀರಿನ ಮೂಲಕ ಕೊಡ್ತಿರಲ್ಲ, ಅದಕ್ಕೆ ಸಿದ್ಧಪಡಿಸಿದ ಪದಾರ್ಥಗಳು ಎಲ್ಲಿ ಸಿಗ್ತವೆ? ನಮ್ಗೆ ಸಂಬಂಧಪಟ್ಟಂತ ಇಲಾಖೆಗಳು, ಕೃಷಿ ಇಲಾಖೆಗಳು, ಈ ಬೇವನಿಂಡಿ ಮತ್ತೆ ವರ್ಮಿ ಕಾಂಪೋಸ್ಟ್ ಇದನ್ನೆಲ್ಲ ಒಂದ್ಸಲ ಹಾಕ್ಬಿಡ್ತೀವಿ ನೆಲಕ್ಕೆ. ನೆಲಕ್ಕೆ ಹಾಕ್ಬಿಟ್ಟು ಆಮೇಲೆ ಶೀಟ್ ಹಾಕ್ತಿವಿ. ಶೀಟ್ ಹಾಕ್ಬಿಟ್ಟು ಒಂದ್ ಗಂಟೆ ನೀರ್ ಬಿಟ್ಬಿಟ್ಟು ಆಮೇಲೆ ನಾಟಿ ಮಾಡ್ತೀವಿ. ನಾಟಿ ಮಾಡಿ ಒಂದು 4 ದಿವಸಕ್ಕೆ ಈ ಯೂಮಿಕ್ ಆಸಿಡ್ ಅಂತ ಮತ್ತೆ 94 ಅಂತ ಮಿಕ್ಸ್ ಮಾಡ್ಕೊಂಡು ಗುಣಿಗುಣಿಗೆ ಪಂಚಿಂಗ್ ಮಾಡ್ತೀವಿ. ಅದಾದ ನಂತರ 8 ದಿವಸ 10 ದಿವಸ ಕಳೆದ್ಮೇಲೆ ದಿವಸ 3 ಕೆಜಿ ಒಂದೊಂದು ಎಕರೆಗೆ ವಾಟರ್ ಸಲಬಲ್ ನ ಮಿಕ್ಸ್ ಮಾಡಿ ಕೊಡ್ತೀವಿ. ನೀವ್ ಅನ್ಕಂಡಂಗೆ ಬೆಳವಣಿಗೆ ಆಗುತ್ತೆ ಅಲ್ವಾ? ಖಂಡಿತ ಖಂಡಿತ. ಒಂದು ಎಕರೆಗೆ ಈಗ ಈ ಪ್ಲಾಸ್ಟಿಕ್ ಹೊದಿಕೆ ಹಾಕ್ತಿರಲ್ಲ, ಎಷ್ಟು ವೆಚ್ಚ ಬರ್ಬೋದು? ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎರಡ್ ಬೆಳೆ ಬೆಳೆ ಅಂತ ಕ್ವಾಲಿಟಿಗೆ ಹಾಕೋದಾದ್ರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ, ಮತ್ತೆ ಒಂದೇ ಬೆಳೆ 2 ತಿಂಗಳಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ ಅಂದ್ರೆ ಕಮ್ಮಿ ರೇಟ್ ಆಗುತ್ತೆ. ಅದು ಕ್ವಾಲಿಟಿ ಮೇಲೆ ಡಿಪೆಂಡ್. ಮತ್ತೆ 9,000 ರೂಪಾಯಿ ಒಂದ್ ಎಕರೆಗೆ ಮಲ್ಚಿಂಗ್ ಶೀಟ್ ಆಗುತ್ತೆ. ಈ ರಾಸಾಯನಿಕ ಗೊಬ್ಬರ, ಸಗಣಿ ಗೊಬ್ಬರ, ಹಿಂಡಿ, ಹ್ಯೂಮಿಕ್ ಆಸಿಡ್, ಮತ್ತೆ ಸಿಂಪರಣೆ, ಮತ್ತೊಂದು ಮಗದೊಂದು ಎಲ್ಲದೂ ನೋಡ್ಕೊಂಡ್ರೆ ಒಂದು ಎಕರೆಗೆ ಹನಿ ನೀರಾವರಿ ಪೈಪ್ ಜೋಡಿಸೋದು ಎಲ್ಲದೂ ಸೇರ್ಕೊಂಡ್ರೆ ಎಷ್ಟು ವೆಚ್ಚ ಆಗ್ಬಹುದು ಕಲ್ಲಂಗಡಿ ಬೆಳಿಲಿಕ್ಕೆ? ಟೋಟಲಿ ವೆಚ್ಚ 1,00,000 ರೂಪಾಯಿ ಆಗುತ್ತೆ ಈಗ. ಇಳುವರಿ ಎಲ್ಲ ಹೇಗೆ ಬರ್ತಾ ಇದೆ ಒಂದ್ ಎಕರೆಗೆ? ನಾವು 15 ಹಿಡಿದು 30 ತನಕನು ತೆಗ್ದಿದೀವಿ ಟನ್. ಅದು ಕೆಲವು ಟೈಮ್ ಮಳೆಗಾಲಕ್ಕೆ ಸಿಕ್ಕಾಕೊಂಡಾಗ ಆ ಹೂ ಬರೋ ಟೈಮಲ್ಲಿ ಜೇನ್ ಬರ್ಬೇಕು. ಅದ್ ದುಂಬಿ ಬರ್ಲಿಲ್ಲ ಅಂದ್ರೆ ಪರಾಗಸ್ಪರ್ಶ ಆಗಲ್ಲ. ದೈವ ಸಂಕಲ್ಪ ಹೆಂಗಿದೆ ಅಂತ, ಮನುಷ್ಯನಿಂದ ಏನು ಸೃಷ್ಟಿ ಮಾಡಕ್ ಆಗಲ್ಲ ಕಾಯಕ ಅಷ್ಟೇ ನಮ್ದು. ಆ ಜೇನ್ ಬಂದು ಪರಾಗಸ್ಪರ್ಶ ಮಾಡ್ಲಿಲ್ಲ ಅಂದ್ರೆ ಇಳುವರಿನೇ ಆಗಲ್ಲ. ಜೇನ್ ಪೆಟ್ಟಿಗೆ ಇಡ್ತೀರಾ ಅಥವಾ ಹೇಗ್ ಮಾಡ್ತೀರಿ? ಇಲ್ಲ, ನಾವು ಚೆಂಡು ಹಾಕ್ತಿವಿ, ಸ್ಮೆಲ್ ಗೆ ಬಂದ್ಬಿಡ್ತದೆ. ಮತ್ತೆ ವಾಟರ್ ಮೇಲೆ ಒಂದು ಫ್ಲವರ್ ಆಗ್ತದಲ್ಲ, ಆ ಸ್ಮೆಲ್ ಗೆ ಬಂದ್ಬಿಡ್ತದೆ ಅದು. ಹೆಜ್ಜೇನು, ಬೇರೆ ಬೇರೆ ಜೇನು ನೋಣಗಳು ಬಂದ್ಬಿಡ್ತವೆ. ಎಲ್ಲ ಜನ ನೋಣಗಳು ಬರ್ತವೆ, ಕೋಲ್ ಜೇನು, ಹೆಜ್ಜೇನು ಎಲ್ಲ ಬಂದ್ಬಿಡ್ತವೆ ಅಲ್ವಾ. ಅದು ಒಂದು 11 ಗಂಟೆ ತನಕ ಇರ್ತದೆ, ತುಂಬಾ ಬಿಸಿಲಾದ್ಮೇಲೆ ಹೊಂಟೋಗ್ಬಿಡ್ತದೆ. ಹೌದು ಹೌದು. ಆಮೇಲೆ ತುಂಬಾ ಹಿಮ ಬಿದ್ದಾಗ್ಲೂ ಬರಲ್ಲ ಅದು, ತುಂಬಾ ಮೋಡ ಆಗಿದ್ದಾಗ್ಲೂ ಬರಲ್ಲ. ನೋಡಿ, ನಾವ್ ಇತ್ತೀಚೆಗೆ ಹೊರಗೆ ಬಂದಾಗ ನಾವೇನು ಅಲ್ಲ ಅನ್ಕೊಂಡ್ವು. ನಾವೇನಾದ್ರೂ ನಾವು ಅಂತ ಅಂದ್ರೆ ಅದು ತಪ್ಪು. ಸುಮ್ನೆ ಬಂದಿದೀವಿ, ನಮ್ಮ ಕೃತಜ್ಞತೆನ ಎಲ್ಲವನ್ನೂ ಅರ್ಪಿಸ್ಬೇಕು ಭಗವಂತನಿಗೆ. ಸುಮ್ನೆ ಕಾಯಕ ಮಾಡು, ಬಾಕಿದೆಲ್ಲ ನಾನು ಕೊಡ್ತೀನಿ ಅಂತ ಅವನು ಅನ್ಕೋತಾನೆ ಅನ್ಕೋತೀನಿ. ಹತ್ತತ್ರ ಒಂದ್ 20 ಟನ್ ಇಳುವರಿ ಬರುತ್ತಾ? 20-25 ಗ್ಯಾರಂಟಿ ಬರ್ತದೆ. ಒಳ್ಳೆ ಮಣ್ಣಾಗಿ, ಒಳ್ಳೆ ಫಲವತ್ತಾಗಿ, ಮತ್ತೆ ನಾವು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ 20-25 ಗ್ಯಾರಂಟಿ ಬರ್ತದೆ. ಈಗ ಒಂದ್ 2-3 ವರ್ಷಗಳ ಅನುಭವದ ಪ್ರಕಾರ ನಿಮಗೆ ಯಾವ ಬೆಲೆ ಸಿಕ್ಕಿದೆ? 10-15 ತನಕ ಮಾರಿದೀನಿ. ಲಾಸ್ಟ್ ಟೈಮ್ ಎಲ್ಲ 10-12-13 ರೂಪಾಯಿ ಮಾರಿದೆ. ಪರವಾಗಿಲ್ಲ, ಅದೇ ಏನಿದ್ರು 10 ರೂಪಾಯಿ ಮೇಲೆ ಸಿಕ್ಕ್ರೆ ಕೈಗೆ ದುಡ್ಡು ಬೀಳ್ತದೆ. ಇಳುವರಿ ಬಂದು 10 ರೂಪಾಯಿ ಸಿಕ್ಕಲೇಬೇಕು. ನಿಮ್ ಶ್ರಮಕ್ಕೆ ತಕ್ಕಂತೆ, ದುಡಿಮೆಗೆ ತಕ್ಕಂತೆ ಫಲ ಸಿಗುತ್ತಲ್ವಾ? ಹಾಕಿದ ಬಂಡವಾಳ, ಮತ್ತೆ ಮಾಡಿದ ಖರ್ಚು, ಗುತ್ತಿಗೆ ಕೊಟ್ಟಿದ್ದ ಹಣ, ಇದೆಲ್ಲದ ನೋಡ್ಕೊಂಡ್ರೆ ಅಷ್ಟಾಗುತ್ತೆ. ಇದೆಲ್ಲ ಒಂದು 3-4 ತಿಂಗಳು ಬೆಳೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಈ ಪಾಲಿ ಹೌಸ್ ನಲ್ಲಿ ಅಲ್ಲಿ 25 ದಿವಸಕ್ಕೆ ಸಸಿ ತಗೊಂಡ್ ಬಿಟ್ರೆ ಅವ್ರು ಹೇಳಿಸ್ಕೊಡಕ್ 40 ಪೈಸೆ ತಗೋತಾರೆ. ಜರ್ಮನೇಷನ್ ಎಲ್ಲ ಮಾಡಿ ಮತ್ತೆ 18 ದಿವಸ ಅವರು ಟ್ರೀಟ್ ಮಾಡ್ತಾರೆ ಅದನ್ನ. ಸರಿನೇ, ಅವ್ರಿಗೆ 40 ಪೈಸೆ ಕೊಡ್ತೀವಿ ಒಂದು ಗುಣಿಗೆ. ಅದು ಟ್ರೈ ಇರ್ತದಲ್ಲ, ಆ ಟ್ರೈನ ತಗೊಂಡ್ಬಿಟ್ಟು ಇಲ್ಲೊಂದ್ 2 ದಿವಸ ಮಡಕ್ತೀವಿ ಬಿಸಿಲಲ್ಲಿ. ಮತ್ತೆ ಇಲ್ಲಿ ಹವಾಮಾನಕ್ಕೆ ಹೊಂದ್ಕೋತದೆ, ಎತ್ತದಾಗ ಗುಬ್ಬಿ ಕ್ಲೀನಾಗಿ ಬರ್ತದೆ. ಹೌದು, ನಾವು 25 ದಿವಸಕ್ಕೆ ನಾಟಿ ಮಾಡಿದ್ರೆ 60 ದಿವಸಕ್ಕೆ ಹಾರ್ವೆಸ್ಟ್ ಆಗೋಗುತ್ತೆ. ಓಹೋ, ನೋಡಿ 60 ಡೇಸ್ ಫಿನಿಶ್. 2 ತಿಂಗಳು 2 ತಿಂಗಳು ಅಂದ್ರೆ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಲ್ವಾ? ಖಂಡಿತ, ಕ್ಷಣನು ಮಿಸ್ ಮಾಡಂಗೆ ಇಲ್ಲ. ಸ್ಪ್ರೇ ಮಾಡ್ಬೇಕು ಅಂದ್ರೆ ಇವತ್ತು ಸ್ಪ್ರೇ ಮಾಡ್ಬೇಕು. ಹೌದು ಹೌದು. ಅಂದ್ರೆ ಯಾವ ಸರವಾಗಿ ಸಿಂಪಡಣೆ ಮಾಡ್ತೀರಿ, ಏನ್ ಸಿಂಪಡಣೆ ಮಾಡ್ತೀರಿ? ನಾವು ಹೆಚ್ಚು ಈ ಬೇವು ಲೇಪಿತ ಮತ್ತೆ ಸ್ವಲ್ಪ ಕೆಮಿಕಲ್ ಹಾಕ್ತಿವಿ, ಮತ್ತೆ ಈ ಸ್ವರ್ಗ ರೋಗ ಬಂದ್ಬಿಡ್ತದೆ ಅದನ್ನ ವಿಲ್ಟ್ ಅಂತ ಅಂತಾರೆ, ಅದು ಬಂದಾಗ ನಾವು ಜಾಸ್ತಿ ಮಾಡ್ಲೇಬೇಕಾಗುತ್ತೆ. ವಾರಕ್ಕೊಂದ್ಸಾರಿ 2 ಸಾರಿ ಸಿಂಪಡಣೆ ಮಾಡ್ತೀರಾ? ವಾರಕ್ಕೊಂದ್ಸಲ ಮಾಡ್ತೀವಿ, 8 ದಿವಸಕ್ಕೆ ಒಂದ್ಸಲ ಗ್ಯಾರಂಟಿ. ಹೌದು, ಜಾಗೃತಿಯಿಂದ ಮಾಡ್ತೀರಿ? ತೀರಾ ಏನು ಅದು ಕೆಡ್ಬೇಕು ಅನ್ನೋ ತರ ನಿಮಗೂ ಇಲ್ಲ, ಅಥವಾ ವಿಷ ಹಾಕಿ ಬೇರೆ ಕೊಡ್ಬೇಕಂತೇನಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾತರ ಇಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಆರ್ಗಾನಿಕ್ ಲಿಕ್ವಿಡ್ ಬರ್ತದಲ್ಲ ಅದನ್ನ ಹೆಚ್ಚು ಡ್ರಿಪ್ಪಲ್ಲೇ ಕೊಡ್ತೀವಿ. ಡಾಕ್ಟರ್ ಸಾಯಿಲ್ ಅಂತ ಬರ್ತದಲ್ಲ, ಹೌದು, ಅದನ್ನೆಲ್ಲ ಡ್ರಿಪ್ಪಲ್ಲೇ ಕೊಡ್ತೀವಿ. ಜಾಸ್ತಿ ನ್ಯೂಟ್ರಿಷನ್. ಅದ ಇವೆಲ್ಲ ಸಸ್ಯಗಳು ಯಾವ ನರ್ಸರಿಯಲ್ಲಿ ಅಥವಾ ಎಲ್ಲಿಂದ ತಗೊಂಡ್ಬರ್ತೀರಿ, ಯಾವ ಊರಿಂದ ತಗೊಂಡ್ಬರ್ತೀರಿ? ಇಲ್ಲ, ನಾನು ಸೀಡ್ಸ್ ಪರ್ಚೇಸ್ ಮಾಡ್ತೀವಿ ಅವ್ರ ಹತ್ರ. ಆ ಸೀಡ್ಸ್ ನ ತಗೊಂಡಿ ಆ ನರ್ಸರಿ ಅವ್ರಿಗೆ ಕೊಡ್ತೀವಿ. ನಮ್ಗೊಂದು 10-15 ಕಿಲೋಮೀಟರ್ ದೂರ ನರ್ಸರಿ. 15 ದಿವಸ 18 ದಿವಸ ಅದನ್ನ ಹೇಳಿಸ್ಕೊಡ್ತಾರೆ. ನೀವು ಬೀಜ ಕೊಡ್ತೀರಿ, ಅವರು ಸಸಿ ಬೆಳೆಸ್ಕೊಡ್ತಾರೆ. ಬೆಳೆಸ್ಕೊಡ್ತಾರೆ. 45-50 ಪೈಸೆ ಒಂದೊಂದು ಸಸಿ ಆದಂಗ ಆಗುತ್ತೆ. ಸಸಿಗೆ 2.5 ರೂಪಾಯಿ ಬೀಳ್ತದೆ. ಓಹೋ, 50 ಗ್ರಾಮ್ ಪ್ಯಾಕೆಟ್ಗೆ 1,000 ಸಸಿ ಇರ್ತದೆ. ಆ 1,000 ಸಸಿ ಗುಣಿನ ಅವರು ಹೇಳಿಸ್ಕೊಡಕ್ 40 ಪೈಸೆ ತಗೋತಾರೆ. ಆಗ ನಾನು ಇಲ್ಲಿ ತಗೊಂಬರೋಷ್ಟೆಲ್ಲ 2.5 ರೂಪಾಯಿ ಬಿದ್ದೋಗುತ್ತೆ. ಅಂದ್ರೆ ಬೀಜದ ಬೆಲೆ ಎಲ್ಲದೂ ಸೇರಿದ್ರೆ 2.5 ರೂಪಾಯಿ ಒಂದೊಂದು ಸಸಿ ಬಿದ್ದಂಗ ಆಗುತ್ತೆ. ಹೌದು ಹೌದು. ಕಲ್ಲಂಗಡಿ, ಕುಶಾಲನಗರ ಸುತ್ತಮುತ್ತ ಆವರ್ತಿ ತಾವು ಹೇಳಿದ್ರಲ್ಲ, ಅಲ್ಲೆಲ್ಲ ಆರಾಮಾಗಿ ಬೆಳ್ಕೋಬಹುದಂತ ತಮ್ಮ ಅನುಭವದಿಂದ ಖಚಿತವಾಗಿ ಹೇಳ್ತದಿರಲ್ವಾ? ಹೌದು ಹೌದು, ಬೆಟ್ಟದಪುರ ಆಸುಪಾಸಿನಲ್ಲೆಲ್ಲ ಜಾಸ್ತಿ ಇದನ್ನೇ ಬೆಳೀತಾರೆ. ಆದ್ರೆ ಅವ್ರವ್ರ ಮಟ್ಟಕ್ಕೆ ಬೆಳೀತಾರೆ, ಆವರ್ತಿಲಿ ಮಾತ್ರ ನಾನು ಒಬ್ಬನೇ ಬೆಳೀತಾ ಇರೋದು. ಓಹೋ, ಅದು ಮುಂಗಾರಿಯ ನಂತರ ಮತ್ತು ಬೇಸಿಗೆಯಲ್ಲಿ 2 ಸಾರಿ ಬೆಳಿತೀರಿ ಅಲ್ವಾ? ಹೌದು ಹೌದು, ಹಿಂಗಾರಿನಲ್ಲಿ ಮತ್ತೆ ಬೇಸಿಗೆ. ಈಗ 1 ಸಾರಿ ನೀವು ಹಾಕಿದ್ಮೇಲೆ ಮತ್ತೆ ಆ ಜಮೀನಿಗೆ ಇನ್ನೊಂದ್ಸಾರಿ ಹಾಕ್ತೀರಾ, ಅಥವಾ ಬೇರೆ ಜಮೀನು ಹುಡ್ಕೊಂಡು ಹೋಗ್ತೀರಾ? ಇಲ್ಲ, ನಾನು ಈ ಸಲ ಹಾಕೊಂಡ್ಮೇಲೆ ಅದನ್ನ ಹಾಕಕ್ಕಿಲ್ಲ. ಮತ್ತೆ ಅದ್ರಲ್ಲಿ ಇನ್ಯಾರಾದ್ರೂ ಜೋಳನ ಮತ್ತೆ ಇನ್ನೇನಾದ್ರೂ ಬೆಳ್ಕೊಬೇಕು. ಹೌದು, ಪದೇ ಪದೇ ಅದರಲ್ಲಿ ಬೆಳೆದ್ರೆ ಮತ್ತೆ ಅಲ್ಲಿ ಫೇಲ್ಯೂರ್ ಆಗ್ತೀವಿ. ಈಗ ನೀವು ಈ ತಿಂಗಳಲ್ಲಿ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಇನ್ನೆರಡು ತಿಂಗಳಲ್ಲಿ ಬರುತ್ತೆ. ಮುಂದೆ ನೀವು ಹಾಕುವಾಗ ಬೇರೆ ಕಡೆಗೆ ಜಮೀನನ್ನು ಹುಡ್ಕೊಂಡು ಇಟ್ಕೊಂಡಿರ್ತೀರಲ್ವಾ? ಹುಡ್ಕೊಂಡು ಅಲ್ಲೇ ರೆಡಿ ಮಾಡ್ಕತ್ತೀವಿ. ಅದನ್ನೆಲ್ಲ ಉಳುಮೆ ಮಾಡೋದ್ ಮಾಡ್ತಾ ಇರ್ತೀವಿ. ಡಿಸೆಂಬರ್ ಗೆಲ್ಲ ಸಸಿ ಕೊಟ್ರೆ ಜನವರಿಗೆ ಪ್ಲಾಂಟೇಶನ್ ಮಾಡ್ತೀವಿ, ಇದು ಹಾರ್ವೆಸ್ಟ್ ಬಂದಿರ್ತದೆ. ಹೌದು ಹೌದು, ನೀವು ನಿಮ್ಮ ಶ್ರೀಮತಿ ಮಗ ಸೊಸೆ ಎಲ್ಲರೂ ಸೇರ್ಕೊಂಡು ಆಸಕ್ತಿ? ಇಲ್ಲ, ಸೊಸೆ ಇನ್ನೂ ಬಂದಿಲ್ಲ, ಮಗಳು. ಓಹೋ, ಹೌದಾ? ಮಗಳು BSc ಓದ್ತಾ ಇದ್ದಾರೆ. ಓ, ಮಗ ಮಗಳು ಇಬ್ರು ಇದ್ದಾರೆ, ಇನ್ನು ಮಗನ ಮದುವೆ ಆಗಿಲ್ಲ? ಇಲ್ಲ ಇಲ್ಲ, ಅವನಿಗೆ ಈಗ 22 ವರ್ಷ. ಓ, ಸರಿನೇ. ಅಂದ್ರೆ ಒಳ್ಳೆ ವಯಸ್ಸು ಮತ್ತೆ ಆಸಕ್ತಿನೂ ಇದೆ ಬಹಳ ಅವನ್ ಕೃಷಿ ಬಗ್ಗೆ. ನಾನು MSc ಮಾಡಪ್ಪ, ಇಲ್ಲಿ ಡಿಗ್ರಿ ತಗೋಯ ಅಂತ ಅಂದೆ. ಏನು ಗೊತ್ತಿಲ್ಲ, ಮತ್ತೆ ಇನ್ನೊಬ್ಬರ ಹತ್ರ ಕೆಲಸ ಮಾಡೋದೇ ಅವನಿಗೆ ಒಂದ್ ಸ್ವಲ್ಪ ಮುಜುಗರ. ಓಹೋ, ನಾನೊಂದು 10 ಜನಕ್ಕೆ ಕೆಲಸ ಕೊಡಬೇಕು, ಈ ತರ ಒಂದು ಮನೋಭಾವ. ನಾನು ಮಾಡ್ಬೇಕು, ನನ್ನ ಜೊತೆಗೆ ಬೇರೆಯವ್ರನ್ನ ಕೈ ಜೋಡಿಸಿ ಕೆಲಸ ಮಾಡಿ ಅವರು ಹಣ ಸಂಪಾದನೆ ಮಾಡ್ಬೇಕು, ಅವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋ ಆಲೋಚನೆ ಅಲ್ವಾ ಸ್ವಾಭಿಮಾನ. ಹಂಗಾಗಿ ಅವನ ಬೇರೆ ಕಡೆ ಹೋಗಕ್ಕೆ ಇಷ್ಟ ಪಡ್ಲಿಲ್ಲ. ಈಗೊಂದು 20 ವರ್ಷಗಳಿಂದ ಜೀವನವನ್ನ ಗಮನಿಸ್ಕೊಂಡ್ರೆ ಕೃಷಿಯಲ್ಲಿ ಚೆನ್ನಾಗಿ ಬೆಳೆದಿದ್ದೀನಂತ ಬಲವಾಗಿ ಹೇಳ್ಬಲ್ರಿ ಅಲ್ವಾ? ಕೃಷಿ ತೊಂದ್ರೆ ಇಲ್ಲ ಸರ್. ಅದೇನಾಗುತ್ತೆ ಅಂದ್ರೆ, ಬೇರೆ ಬೇರೆ ಚಟಗಳಿಗೆ ಖರ್ಚು ಮಾಡ್ಕೊಂಡು ಈಗ ನಾನು ಹಾಕಿದ ಟೈಮಲ್ಲೆಲ್ಲ ಸಕ್ಸಸ್ ಆಗಿಲ್ಲ, ಆದ್ರೂ ಕೃಷಿಯಿಂದ ಏನು ಹಾಳಾಗಿಲ್ಲ. ನಾವು ನಮ್ಮ ದುರಭ್ಯಾಸಗಳು ಅದೇ ನಾವ್ ಹೇಳದ್ವಲ್ಲ, ರಾಜಕೀಯ ಮತ್ತೆ ಬೇರೆ ಬೇರೆ ತರ ಅಭ್ಯಾಸಗಳನ್ನ ಇಟ್ಕೊಂಡಾಗ ಕೃಷಿ ಮೇಲೆ ಎತ್ತಾಕ್ಬಹುದು ಅಷ್ಟೇ. ಮತ್ತೆ ಒಂದು ಬೇಸರ ಸಂಗತಿ ಅಂದ್ರೆ, ಒಳ್ಳೆ ಮಾರ್ಕೆಟಿಂಗ್ ಅಂತ ಇದ್ಬಿಟ್ಟಿದ್ರೆ ನಮಗೆ ಒಂದು ಒಳ್ಳೆ ವೈಜ್ಞಾನಿಕವಾದ ಬೆಲೆ ಸಿಗ್ಬೇಕು ರೈತರಿಗೆ. ಹೌದು ಹೌದು, ಇದು ದೊಡ್ಡ ದುರಂತ. ನಮ್ಮ ನಾಳಂತವರು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಕಮ್ಮಿ ಅಲ್ಲ. ಆದ್ರೂ ನಿಸರ್ಗನೇ ಹಿಂಗ್ ಮಾಡ್ಬಿಡುತ್ತ, ತೀರಾ ಉತ್ತುಂಗಕ್ಕೆ ಹೋಗ್ಬಿಟ್ರೆ ಹಿಡಿಯಕ್ ಆಗಲ್ಲ ಅಂತ ಅನ್ಕೊಂಡು ಸ್ವಲ್ಪ ಆಗಿಂದಾಗೆ ಸ್ವಲ್ಪ ಹತೋಟಿಯಲ್ಲಿ ಇರ್ಯಪ್ಪ ಅಂತ ಅನ್ಕೊಂಡು ಏರುಪೇರುಗಳನ್ನ ಕೊಡ್ತಾ ಇರತ್ ನಿಸರ್ಗ. ಖಂಡಿತ ಖಂಡಿತ. ಈಗ ನೀವು ನೋಡಿದಿರಲ್ಲ, ಮನುಷ್ಯ ತುಂಬಾ ಉತ್ತುಂಗಕ್ಕೆ ಹೋಗ್ಬಿಟ್ರೆ ಹಿಡಿಯಕ್ ಆಗಲ್ಲ, ಹುಚ್ಚಿನ ತರ ವರ್ತನೆ ಮಾಡ್ಬಿಡ್ತಾನೆ. ಕಷ್ಟ ಬಂದಾಗ ಇಳಿದ್ ಬಿಡ್ತಾನೆ ಕೆಳಗಡೆ. ಹೌದು, ಹಾಗಾದ್ರೆ ಜೀವನ ಏನಂತ ಗೊತ್ತಾಗತ್ತೆ. ಹಾಗಾಗಿ ನಾವ್ ಅನ್ಕೊಂಡಂಗೆ ಜೀವನ ಇರಬಾರದು ಅಂತ ಕೆಲವೊಬ್ರು ಹೇಳೋದಿದೆ. ಇಲ್ಲ, ನಾವ್ ಅನ್ಕೊಂಡಂಗೆ ಆಗೂ ಇಲ್ಲ ಬಿಡಿ. ಹಾ ನೋಡಿ, ಅದೇ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇದು ಬರೀ ರೈತರದಂತಲ್ಲ, ಎಲ್ಲರದು ಅಷ್ಟೇ, ಎಲ್ಲರದು ಅಷ್ಟೇ. ಮತ್ತೆ ಇನ್ನೊಂದೇನು, ಸರ್ವೇ ಜನ ಸುಖಿನೋ ಭವಂತು. ನಾವ್ ಹುಟ್ಟಿದೀವಿ, ನಾವ್ ಇಲ್ಲಿ ಏನ್ ಅನ್ಭವಿಸ್ಬೇಕು ಅವೆಲ್ಲವೂ ಸಿಗುತ್ತೆ, ನಮ್ಗೆ ಸಿಗ್ಬೇಕಾಗಿರೋದು. ಆದ್ರೆ ನಾವ್ ಬಯಸಿದ್ದೆಲ್ಲ ಸಿಗುದಿಲ್ಲ ಅಲ್ವಾ? ಹೌದು ಹೌದು, ಬಯಸಿದ್ದೆಲ್ಲ ಸಿಗಲ್ಲ. ಹೌದು ಹೌದು. ಆದ್ರೆ ನಮ್ಗೆ ಏನ್ ಸಿಗ್ಬೇಕಾಗ ಸಿಗುತ್ತೆ, ಸಿಗ್ಲಾರ್ದಕ್ಕೆಲ್ಲ ನಾವು ಕೈ ಒಡ್ಡಕ್ಕೂ ಹೋಗ್ಬಾರ್ದು, ಅದನ್ನ ಆಸೆನ ಪಡ್ಲೂಬಾರ್ದು. ಅತಿ ಆಸೆ ಒಳ್ಳೇದಲ್ಲ. ಹೌದು ಹೌದು ಹೌದು. ಕಲ್ಲಂಗಡಿ ಅಲ್ದಲ್ಲೇ ಕುಂಬಳನು ಬೆಳಿತೀರಿ? ಹೆಚ್ಚು ಕುಂಬಳನೆ ಬೆಳಿತಿದ್ವಿ ಒಂದೊಂದ್ ಟೈಮು. ಈ ಸಲ ನೋಡಿ ಎಂತ ರೇಟು, 30 ರೂಪಾಯಿ ತನಕ ಬಂತು. ಓಹೋ, ಸೀಗುಂಬಳನ? ಸೀಗುಂಬಳ ನೋಡಿ, ಈಗ್ಲೂ 15-16 ರೂಪಾಯಿ ಇದೆ. ನಮ್ಮ ಹತ್ರ ಬೆಳೆಯಕ್ ಆಗ್ಲಿಲ್ಲ ಈ ಸಲ, ಯಥೇಚ್ಛವಾಗಿ ಮಳೆ ಆಗ್ಬಿಡ್ತಲ್ಲ, ಬೆಳೆಯಕ್ ಆಗ್ಲಿಲ್ಲ. ಕಲ್ಲಂಗಡಿ 20 ರೂಪಾಯಿ ಇದೆ ಪ್ರೆಸೆಂಟ್ ಈಗ. ರೈತರಿಗೆ 20 ರೂಪಾಯಿ ಸಿಗ್ತಾ ಇದೆಯಾ? ರೈತರಿಗೆ 20 ರೂಪಾಯಿ ಸಿಗುತ್ತೆ. ಲಾಸ್ಟ್ ಮಂತ್ 30 ರೂಪಾಯಿ ಇತ್ತು ನೋಡಿ, ಬೆಳೆಯಕ್ ಆಗ್ತಿಲ್ಲ ಆ ಟೈಮಲ್ಲಿ. ಪ್ರಕೃತಿ ಅವಲಂಬಿತ ರೈತ, ಹೌದು, ಅವನ ಆಶೀರ್ವಾದ ಇಲ್ದವ್ರೆ ನಾವೇನು ಇಲ್ಲ. ಪ್ರತಿಯೊಂದು ಜನ ಯೋಚನೆ ಮಾಡ್ಬೇಕು. ಹೌದು ಹೌದು, ನಮ್ಮಿಂದ ಏನು ಹಾಕಿಲ್ಲ. ಮತ್ತೆ ತುಂಬಾ ನಾವೇನ್ ಸೃಷ್ಟಿಕರ್ತರ ಅಲ್ಲ, ಯಾವ್ದೋ ಜನ್ಮದ ಪುಣ್ಯ ಮನುಷ್ಯನಾಗ ಉಟ್ಬಿಟ್ಟಿದೀವಿ. ಈ ಜನ್ಮ ಋಣನ ತೀರಿಸ್ಬೇಕು, ಇನ್ ಮುಂದೆ ಹುಡ್ತೀವ ಇಲ್ವೋ ಗೊತ್ತಿಲ್ಲ. ಸತ್ಯ ಸುದ್ದ ಕಾಯಕ ಮಾಡ್ಕೊಂಡು ಬದುಕ್ಬೇಕಷ್ಟೇ. ಅದನ್ ಬಿಟ್ಟು ನಾವು ಏನಾದ್ರೂ ಬೇಡವಾದ್ದೆಲ್ಲ ಮಾಡಿದ್ರೆ, ನಾನು ಕಂಡಂತ ಬದುಕಿನಲ್ಲಿ ನಾನ್ ಮಾಡಿರೋ ತಪ್ಪಿಗೆ ನನ್ ಮಕ್ಕಳು ನನ್ ಮುಂದಿನ ಜನರೇಷನ್ ಅನ್ಭವಿಸ್ಬೇಕಾಗುತ್ತೆ. ನಿಜ ನಿಜ, ಹೌದು, ಖಂಡಿತ. ಒಳ್ಳೆ ಅನುಭವಗಳನ್ನ ಹಂಚಿಕೊಂಡ್ರಿ, ಮತ್ತೊಮ್ಮೆ ಮಾತಾಡೋಣ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಕುಶಾಲನಗರ ಹತ್ರ ಇರುವ ಆವರ್ತಿಯ ಚಂದ್ರಶೇಖರ್ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಇವರ ಸಂಖ್ಯೆ ಹೀಗಿದೆ: 9632-39-92-83, 9632-39-92-83. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,100 ರೂಪಾಯಿಯಿಂದ 15,700 ರೂಪಾಯಿ, ಅರಬಿಕಾ ಚೆರಿ 9,000-9,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,400 ರೂಪಾಯಿಯಿಂದ 9,800 ರೂಪಾಯಿ, ರೋಬಸ್ಟಾ ಚೆರಿ 4,650-4,900 ರೂಪಾಯಿ, 4,900 ರೂಪಾಯಿ. ಅಡಿಕೆ ದರ 1 ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 48,500 ರೂಪಾಯಿ, ಕಾಳುಮೆಣಸು ಕೆಜಿಗೆ 470 ರೂಪಾಯಿಯಿಂದ 475 ರೂಪಾಯಿ, ಏಲಕ್ಕಿ ಕೆಜಿ 1ಕ್ಕೆ 500 ರೂಪಾಯಿಯಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827-230018. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕಂಡಿನ ದೇವಯ್ಯ. ಜೊಂಪೆ ಮುಖ್ಯಾಂಶಗಳು: ನವೆಂಬರ್ 5 ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ತುಳಸಿ ಪೂಜೆ. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ಗೆ 5 ರ್ಯಾಂಕ್. ಜೊಂಪೆನ ವಿವರ. ಮಡಿಕೇರಿನ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನವೆಂಬರ್ 5 ಉತ್ಥಾನ ದ್ವಾದಶಿ ಪ್ರಯುಕ್ತ ದೇವಸ್ಥಾನದ ರೂಢಿ ಸಂಪ್ರದಾಯದಂಗೆ ಸಾಯಂಕಾಲ 6:00-7:30 ತುಳಸಿ ಪೂಜೆ ನಡೆದಿದೆ. ನವೆಂಬರ್ 5 ಪ್ರಸಾದ ಸೇವಕರ್ತರು ತಮ್ಮ ಹೆಸರನ್ನ ದೇವಸ್ಥಾನದಲ್ಲಿ ನೋಂದಾವಣೆ ಮಾಡುವ ಮೂಲಕ ಸೇವೆ ಮಾಡಿಕೆ ಅವಕಾಶ ಕೊಟ್ಟಳು. ಅದರಿಂದ ಸಾರ್ವಜನಿಕ ಭಕ್ತಾದಿಗ ದೇವಸ್ಥಾನದಲ್ಲಿ ನಡೆಯುವ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಓಂಕಾರೇಶ್ವರ ದೇವಸ್ಥಾನದ ಕಾರ್ಯನಿರ್ವಾಹಕಾಧಿಕಾರಿಯವೂ ತಿಳಿಸಿದಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಡೆಸುತ್ತಿರುವ ಡಿಸಿಎಂ ತರಬೇತಿಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧೀನ ಸಂಸ್ಥೆಯಾದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ಸಹಕಾರ ತರಬೇತಿ ಸಂಸ್ಥೆ ಡಿಸಿಎಂ ರೆಗ್ಯುಲರ್ ಹಂಗೆ ದೂರ ಶಿಕ್ಷಣ ತರಬೇತಿ 100 ಫಲಿತಾಂಶದೊಟ್ಟಿಗೆ 5 ರ್ಯಾಂಕ್ನ ಪಡ್ಕೊಂಡು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 15 ಬೆಳಗ್ಗೆ 10 ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಓ ತಿಳಿಸಿದಳು. ಅಲ್ಪಸಂಖ್ಯಾತ ನಿರ್ದೇಶನಾಲಯ ವತಿಯಿಂದ 2022-23 ಸಾಲಿನ ಮೆಟ್ರಿಕ್ ಮ್ಯಾಲನ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಪಾರ್ಸಿ ಜೈನ ಬೌದ್ಧ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಡಿ ಸರ್ಕಾರಿ ಖಾಸಗಿ ಅನುದಾನಿತ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಸಿಕ್ಕದಿರುವ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. ಅಭ್ಯರ್ಥಿಗ ಸೇವಾ ಸಿಂಧು ಪೋರ್ಟಲ್ಲಿ ನವೆಂಬರ್ 15 ಅರ್ಜಿ ಕೊಡಕ್ಕೆ. ದಾಖಲಾತಿಗಳೊಟ್ಟಿಗೆ ನವೆಂಬರ್ 15 ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿ ಮೌಲಾನಾ ಆಜಾದ್ ಭವನ FMC ಗೇಮ್ಸ್ ಕಾಲೇಜ್ ಹತ್ರ ಇಲ್ಲಿಗೆ ಸಂಪರ್ಕಿಸಕ್. ಉಪತಹಶೀಲ್ದಾರ ಅಧ್ಯಕ್ಷತೆಯಲ್ಲಿ ಹುದಿಕೇರಿ ಹೋಬಳಿನ ಹುದಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಗ್ರಾಮಗಳ ಪೌತಿ ಖಾತೆ ಆಂದೋಲನ ಇಂದು ಹುದಿಕೇರಿ ಗ್ರಾಮ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದ ಒಲಿಂಪಿಕ್ ಮಾದರಿನ ಬಿಲ್ಲುಗಾರಿಕೆ ಕಿಟ್ನ ತಿತಿಬೆತಿ ಗ್ರಾಮದ ಪಿಎಸ್ ರಾಜೇಂದ್ರಾವ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಇಂದು ಹಸ್ತಾಂತರಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾದ ಜಿಎಸ್ ಗುರುಸ್ವಾಮಿ ಅವರು ಈ ಸಭೆಯಲ್ಲಿ ಹಾಜರಿದ್ದರು. ರಾಜೇಂದ್ರ ಅವರು 2015 ವನವಾಸಿ ಕಲ್ಯಾಣ ಬಿಲ್ಲುಗಾರಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ 1 ಸ್ಥಾನ ಪಡ್ಕೊಂಡಿದ್ದು 2019 ವನವಾಸಿ ಬಿಲ್ಲುಗಾರಿಕೆ ಕ್ರೀಡಾಕೂಟದಲ್ಲಿ ಸ್ಕೋರರ್ ಆಗಿ ಕೆಲಸ ಮಾಡಿದಳು. ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲ್ರ ಪ್ರೌಢಶಾಲೆ, ಸಂತ ಜೋಸೆಫ್ರ ಪ್ರೌಢಶಾಲೆ, ಸಂತ ಜೋಸೆಫ್ರ ಪದವಿ ಪೂರ್ವ ಕಾಲೇಜು, ಈ 5 ಪರೀಕ್ಷಾ ಕೇಂದ್ರಗಳಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನವೆಂಬರ್ 6 ಬೆಳಗ್ಗೆ 9:00-12:00 ಮತ್ತು ಮಧ್ಯಾಹ್ನ 2:00-4:00 ನಡೆದಿದೆ. ಅದರಿಂದ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗ 1 ಮುಂದೆ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಕು. ಪರೀಕ್ಷೆ ಶುರುವಾದ ಮೇಲೆ ಯಾವುದೇ ಅಭ್ಯರ್ಥಿಗ ಪರೀಕ್ಷಾ ಕೇಂದ್ರಕ್ಕೆ ಬಾಕಿ ಅವಕಾಶ ಇರುವುದಿಲ್ಲ. ಹೆಚ್ಚಿನ ವಿವರಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಸಂಪರ್ಕಿಸಕು. ಜಿಲ್ಲಾಡಳಿತ ವತಿಯಿಂದ ಮಡಿಕೇರಿನ ಜಿಲ್ಲಾಧಿಕಾರಿ ಸಭಾಬಾಡಿಯಲ್ಲಿ ರಾಷ್ಟ್ರೀಯ ಏಕತಾ ದಿನಾಚರಣೆ ಪ್ರಯುಕ್ತ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡವು ಪ್ರತಿಜ್ಞಾವಿಧಿ ಬೋಧಿಸಿದರು. ರಾಷ್ಟ್ರದ ಐಕ್ಯತೆ, ಸಮಗ್ರತೆ ಮತ್ತು ಭದ್ರತೆ ಕಾಪಾಡಿಕೆ ನಮ್ಮನ್ನು ಅರ್ಪಿಸಿಕೊಂಡವೆ ಮತ್ತು ದೇಶ ಬಾಂಧವರಲ್ಲಿ ಸಂದೇಶ ಸಾರಿಕೆ ಶ್ರಮಿಸುವೆತ ಪ್ರಜ್ಞಾಪೂರ್ವಕವಾಗಿ ಪ್ರತಿಜ್ಞೆ ಮಾಡಿದವು. ರಾಷ್ಟ್ರದ ಸೂರುನ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಾರ್ಯಕ್ರಮ ಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣ ಸ್ಫೂರ್ತಿ ಕಾಪಾಡುವೆ, ರಾಷ್ಟ್ರದ ಆಂತರಿಕ ಭದ್ರತೆನ ಖಾತ್ರಿಪಡಿಸಿಕೆ ತಮ್ಮದೇ ಆದ ಕೊಡುಗಿನ ಕೊಟ್ಟವೆತ ಪ್ರತಿಜ್ಞಾವಿಧಿ ಸ್ವೀಕರಿಸಿದವು. ಆಕಾಶವಾಣಿಯಿಂದ ಇದುವರೆಗೆ ಮೋನೋ ಪ್ರಸರಣ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮ ಪ್ರಸಾರವಾಗುತ್ತಿದ್ದು ಇದೇ ಅಕ್ಟೋಬರ್ 20 ಗುಣಮಟ್ಟದ ಪ್ರಸಾರಕ್ಕಾಗಿ ಸ್ಟಿರಿಯೋ ತಂತ್ರಜ್ಞಾನ ಬಳಸಿದ್ದು ಕೇಂದ್ರದ ಸಹಾಯಕ ಇಂಜಿನಿಯರ್ ಆರ್ ಶ್ರೀನಿವಾಸನ್ ಅವರ ನೇತೃತ್ವದಲ್ಲಿ ಹಂಗೆ ಪಿ ಆನಂದನ್ ಅವರ ಕೌಶಲ್ಯದೊಟ್ಟಿಗೆ ಆಧುನಿಕ ಯಂತ್ರೋಪಕರಣ ಅಳವಡಿಸಲು ಮಡಿಕೇರಿ ಆಕಾಶವಾಣಿಯಿಂದ ಮತ್ತಷ್ಟು ಹೊಸ ಕಾರ್ಯಕ್ರಮ ರೂಪಿಸಿದ್ದು ಈ ಭಾಗದ ಶ್ರೋತೃಗಳ ಹತ್ತಿರಕ್ಕೆ ಸಾಗುತ್ತಳುತ್ತಾ ಕಾರ್ಯಕ್ರಮ ಮುಖ್ಯಸ್ಥರಾದ ವಿಜಯ ಅಂಗಡಿಯವರು ತಿಳಿಸಲು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೊಡಗಿನ ಮೂರ್ನಾಡು, ಸಿದ್ದಾಪುರ, ಮಾಂದಲ್ಪಟ್ಟಿ ಹಾಗೂ ಬೆಂಗಳೂರಿನಲ್ಲಿ ಚಿತ್ರಿಸಿರುವ ಸಿದ್ದಾಪುರದ ಮಿತ್ತೂರು ದರ್ಶನ್ ರಾಘವಯ್ಯ ನಿರ್ಮಾಣದ, ಸುನಿಲ್ ನಿರ್ದೇಶನದ ಬಾಲರಾಜವಾಡಿ, ದರ್ಶನ್, ಇರಮಂಡ ಹರಿಣಿ ವಿಜಯ, ಖುಷಿ ಕಾವೇರಮ್ಮ, ಕೆಂಬರ್ತಂಡ ಚಿರಂತನ್ ಪುಣಚ ನಟಿಸಿರುವ ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಸಿನಿಮಾ ನಿಮ್ಮ ನೆಚ್ಚಿನ ಕುಶಾಲನಗರದ ಸಿನಿಫ್ಲೆಕ್ಸ್ ಹಾಗೂ ಸಿದ್ದಾಪುರದ ವುಡ್ಲ್ಯಾಂಡ್ಸ್ ಥಿಯೇಟರ್ನಲ್ಲಿ ನವೆಂಬರ್ 4ರಿಂದ ತೆರೆ ಕಾಣಲಿದೆ. ಸಿನಿಮಾ ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಚಿತ್ರತಂಡ ಕೋರಿದೆ. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಅಕ್ಟೋಬರ್ 19ರಂದು ನಿಧನರಾದ ತಾವೂರು ಗ್ರಾಮ ಬಾರಿಕೆ ಚಂಗಪ್ಪನವರ ಪತ್ನಿ ಅಮ್ಮವ್ವ ಭವಾನಿ ಅವರ ತಿಥಿಕರ್ಮಾಂತರ ಇದೇ 3ರಂದು, ನಾಳೆ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ತಾವೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಬಾರಿಕೆ ಚಂಗಪ್ಪ, ಮಗ ಶಿವಕುಮಾರ್, ಧರ್ಮಾವತಿ, ಜಯಂತಿ, ಅಳಿಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಕಾವೇರಿ ಕಾಲೇಜು ಗೋಣಿಗೊಪ್ಪಲು ಇಲ್ಲಿಯ ಎಂಕಾಂ ಸ್ನಾತಕೋತ್ತರ ಪದವಿ ವಿಭಾಗಕ್ಕೆ 2022-23 ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಿರುವುದಲ್ಲದೆ ವಿಶ್ವವಿದ್ಯಾಲಯದ ರ್ಯಾಂಕ್ ಗಳಿಸುತ್ತಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ 2021-22 ಸಾಲಿನ ಪರೀಕ್ಷೆಯಲ್ಲಿ ಕುಮಾರಿ ರಿಯಾ ಪಿಕೆ 7ನೇ ರ್ಯಾಂಕ್ ಹಾಗೂ ಕುಮಾರಿ ಪಾಯಲ್ ಬುಳ್ಳಮ್ಮ 9ನೇ ರ್ಯಾಂಕ್ ಅನ್ನು ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇಲ್ಲಿ ನುರಿತ ಅಧ್ಯಾಪಕರಿಂದ ಪ್ರತ್ಯೇಕ ಗ್ರಂಥಾಲಯ, ವಿವಿಧ ಉನ್ನತ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್, ಕ್ರೀಡೆಗೆ ಪ್ರೋತ್ಸಾಹ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ವಸತಿ ನಿಲಯಗಳ ವ್ಯವಸ್ಥೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪಂಗಡ ವರ್ಗ 1ರ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಮತ್ತು ವಿದ್ಯಾರ್ಥಿ ವೇತನದ ಸೌಲಭ್ಯಗಳಿದ್ದು, ಪ್ರವೇಶಾತಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಸೌಲಭ್ಯವನ್ನು ಒದಗಿಸಿಕೊಳ್ಳಲಾಗುವುದು. ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸುವ ಅವಕಾಶವಿದ್ದು, ಪ್ರವೇಶಾತಿಗೆ ಕೊನೆಯ ದಿನಾಂಕ ಇದೇ ನವೆಂಬರ್ 11 ಆಗಿದ್ದು, ಸರ್ಕಾರಿ ಕೋಟದಲ್ಲಿ ಪ್ರವೇಶಾತಿಗೆ ಕೆಲವೇ ಸೀಟುಗಳು ಬಾಕಿ ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9538-72625, 9438-374-350 ಅಥವಾ 08274-247-262. ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಎಂದು ನಾಪೋಕ್ಲು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ನಿಧನ ಸುದ್ದಿ. ನಾಪೋಕ್ಲು ಬೀತು ನಿವಾಸಿ ಕಾಳೆಯಂಡ ಪೌತಿ ಅಯ್ಯಣ್ಣಯಂಗಡ ಪೊಣ್ಣು ಮುದ್ದವ ರಾಣಿಯಂಗ ಇಂದು ಮರಣಪಟ್ಟಿತ್ತು. ಕಾಳೆಯಂಡ ಸಾಬಪುಣ್ಯ ವಸಂತಯಂಗಡ ಅವ್ವ ಎಂಬ ದಂಡು ಬಯತ್ರ ಮುದ್ದವ ರಾಣಿ ತಾಮನೆ ನಾಟೋಳಂಡ ಅಕಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆಗೆ ಇಂಗಡ ಸ್ವಂತ ಮನೆಯಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದೆಂಡುಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ವಿರಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ನಡೆತೆಣುಳ್ಳ ಕಾಮಗಾರಿನ ಪುನಾದಿಯ ಚಾಯ್ ಕುಟೋಕ್ ಗುಣ ನಿಯಂತ್ರಣ ಅಧಿಕಾರಿಗಳೊಂದು ಸೂಚನೆ. ಬಂಗಾಳಕೊಲ್ಲಿಲ್ ಸುಳಿಗಾಳಿ ಶುರುವಾಪ ಹಿನ್ನೆಲೆಯಲ್ಲಿ ಇನ್ನೂ 5 ದಿನಕ್ಕೆ ತನ್ನ ಏರ ಮಳೆ ಪೆಯ್ಯುವ ಸಾಧ್ಯತೆ, ಹವಾಮಾನ ಇಲಾಖೆಯ ಪ್ರಕಟಣೆ. ಸುದ್ದಿ ವಿವರ. ವಿರಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ನಡುವೆ ಸೋಮರಪೇಟೆ ಪಕ್ಕ ಕುಂಬೂರು ಪಿಂಜ ಹೊಸತೋಟ ವ್ಯಾಪ್ತಿನ ಸುಮಾರು 4 ಕೋಟಿ ಕಣಕ್ಕೆಲ್ಲ ನಡೆತಿಂಡುಳ್ಳ ಮೋರಿ ಪಿಂಜ ಚರಂಡಿ ಕಾಮಗಾರಿ ಕೆಲಸ ಅವೈಜ್ಞಾನಿಕ ಆಯ್ತುಂಡೊಂದು ಆ ಭಾಗದ ರೈತಂಗ ಪುಕಾರು ಕೊಡ್ತ ಹಿನ್ನೆಲೆಯಲ್ಲಿ ಮೈಸೂರು ಗುಣನಿಯಂತ್ರಣ ಅಧಿಕಾರಿಯ ಇಂದು ಕುದ್ದಾಯ್ತು ಪೋಪಂಜಿ ಪರಿಶೀಲನೆ ಮಾಡುವಂಜೆ ಬಿರುಕು ಬುಟ್ಟಿತ್ತುಳ್ಳ ಮೋರಿನ ಒಡ್ತರುವಂಜೆ ಪುನಾದಿಯ ಕಾಮಗಾರಿ ನಡೆತೋಕ ಸೂಚನೆ ಕೊಡ್ತತ್ತು. ಈ ನೇರತ್ತು ಲೋಕೋಪಯೋಗಿ ಇಲಾಖೆಯ ಅಭಿಯಂತರಂಗ ಪಿಂಜ ರೈತ ಸಂಘತರ ಪದಾಧಿಕಾರಿಯ ಇಂಜೆತ್. ಬಂಗಾಳಕೊಲ್ಲಿಲ್ ಸುಳಿಗಾಳಿ ಉಳ್ಳ ಹಿನ್ನೆಲೆಯಲ್ಲಿ ರಾಜ್ಯತ್ರ ಬೆಂಗಳೂರು ಕೂಡದನಕ್ಕೆ ಕೊಡಗು ಶಿವಮೊಗ್ಗ ಕೋಲಾರ ಚಿಕ್ಕಮಗಳೂರು ಭಾಗಕ್ಕೆ ಇನ್ನೂ 5 ದಿನಕ್ಕೆ ತನ್ನ ಮಳೆ ಪೆಯ್ಯುವ ಸಾಧ್ಯತೆ ಉಂಟೆಂದು ಹವಾಮಾನ ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಡಿತು. ತುಮಕೂರು, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಾಮರಾಜನಗರ, ಕೋಲಾರ, ಚಿಕ್ಕಮಗಳೂರು ಪಿಂಜ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿತು. ಮಂಗಳೂರು ವಿಶ್ವವಿದ್ಯಾನಿಲಯ ಕೊಡಪಟ್ಟು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಎಂಎ ಕೊಡವ, ಕೊಡವ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ, ಕೊಡವ ಡಿಪ್ಲೊಮಾ, ಪಿಂಜ ಕೊಡವ ಸರ್ಟಿಫಿಕೇಟ್ ತರಬೇತಿಗೆ ಆನ್ಲೈನ್ ಅರ್ಜಿ ಹಾಕಿತು. ಅರ್ಜಿ ಒಪ್ಪುಚಿಡುವಕ್ಕೆ ಇದೇ ತಿಂಗಳ 8ನೇ ತಾರೀಕೆತನ ಅವಕಾಶ ಉಂಟು. ಏರ ವಿವರಕ್ಕೆ ಕೊಡವ ಸ್ನಾತಕೋತ್ತರ ವಿಭಾಗದ ಸಂಚಾಲಕಗಳನ್ನು ಮೇಚಿರ ರವಿಶಂಕರ್ ನಾಣಯ್ಯ ಅಂಗಡಿಯುಂಡು ಕೇಟಿತು ಅರ್ಜವರು. ಹುದಿಕೇರಿ ಹೋಬಳಿರ ಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯರ ಗ್ರಾಮತ್ರ ಪೌತಿಕತೆ ಆಂದೋಲನ ಇಂದು ಅಲ್ಲಿತ್ರ ಗ್ರಾಮ ಪಂಚಾಯಿತಿ ಸಭಾ ಬಡೀಲು ಉಪ ತಹಶೀಲ್ದಾರ್ ಅಂಗಡ ಕೊರವು ಕಾರ್ಯಕ್ರಮ ನಡೆದಿತ್ತು. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ರಾಧನೆಯಲ್ಲಿ ಸುಮಾರು 2.5 ಲಕ್ಷ ಕಣಕಲು ಒಲಂಪಿನ್ ಮಾದರಿರ ಬಿಲ್ಲುಗಾರಿಕೆರ ಕಿಟ್ಟಿನ ತಿತಿಮತಿ ಗ್ರಾಮತ್ರ ಪಿ ಎನ್ ರಾಜೇಂದ್ರ ಅಂಗಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅಂಗ ಇಂದು ಕೊಡ್ತತ್ತು. ಈ ನೇರತ್ತು ಯುವ